ಉಸಿರಲಿ ಇದೆ ಗಾಳಿಯು ಮಾತು ಮಾತು ಗೀತವು ಹಿಮಾಲಯವು ಕಾಡತೊಡಗಿದೆ ಸೂರು ಹಿಡಿದಿವೆ ಸಾಗರ ಹಿಮಾಲಯವು ಕಾಡತೊಡಗಿದೆ ಸೂರು ಹಿಡಿದಿವೆ ಸಾಗರ ಗಂಗೆಯ ಸಂಗೀತವು ಭಾರತದ ಬಾನಿನಲ್ಲಿ ಸ್ವಾತಂತ್ರ್ಯದ ಗಾಳಿ ಹರಿದಾಡಲಿ ಮರೆದಾಡಲಿ ನೂರು ರೂಪ ತಾಳಿ ಮೌಢ್ಯಗಳ ಸೂತಕ ತೊಳೆದು ಮನ ಮಡಿಗೊಳಿಸುತ್ತ ಸತ್ಯ ಶಾಂತಿ ಸ್ನೇಹ ಪ್ರೀತಿಯ ಭಾಷೆಗಳಲ್ಲಿ ಪರಿಮಳಿಸುತ್ತ ಸತ್ಯ ಶಾಂತಿ ಸ್ನೇಹ ಪ್ರೀತಿಯ ಭಾಷೆಗಳಲ್ಲಿ ಪರಿಮಳಿಸುತ್ತ ಇದುವರೆಗೂ ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 612 kHz. ಇದೀಗ ಕೇಳಿ ಕೃಷಿರಂಗ. ಇಂದಿನ ಕೃಷಿರಂಗದಲ್ಲಿ ಸೋಯಾ ಅವರೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಟಿ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ, ಆನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ.

ಸರ್, ನಾವು ಈಗಾಗಲೇ ಹೇಳಿದ ಹಾಗೆ ಇದರಲ್ಲಿ ಪ್ರೋಟೀನ್ ಮತ್ತು ಎಣ್ಣೆ ಅಂಶವನ್ನು ಬಿಟ್ಟರೆ ನಮ್ಮ ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳಾದ ಸುಣ್ಣ, ರಂಜಕ, ಮ್ಯಾಂಗನೀಸ್, ಲವಣಾಂಶಗಳ ಜೊತೆಗೆ ಇದರಲ್ಲಿ ಮುಖ್ಯವಾದ ವಿಟಮಿನ್ಗಳು ಸಹ ಇದಾವೆ ಸರ್. ವಿಟಮಿನ್ ಎ ಇರ್ಬೋದು, ವಿಟಮಿನ್ ಬಿ ಇರ್ಬೋದು, ಸಿ ಇರ್ಬೋದು, ಮತ್ತು ವಿಟಮಿನ್ ಡಿ ಸಹ ಇದರಲ್ಲಿ ಹೆಚ್ಚಾಗಿರುವುದು ಕಂಡು ಬಂದಿದೆ ಸರ್ ನಮಗೆ. ಸಾಕಷ್ಟು ಇದು ಪೋಷಕಾಂಶಗಳ ಒಂದು ಗಣಿ ಅಂತಲೇ ಹೇಳಬಹುದು. ಹೌದು ಸರ್. ಅಂದರೆ ಈ ಸೋಯಾ ಅವರೆಯ ಬೇರೆ ಉಪಯೋಗಗಳು ಏನೇನು ಅಂತೀರಿ ಸರ್? ನಾವು ಈಗ ಸೋಯಾ ಬೀಜದಲ್ಲಿ ಎಣ್ಣೆ ಅಂಶವನ್ನು ತೆಗೆದ ಮೇಲೆ ಬರ್ತಕ್ಕಂಥ ಪುಡಿಯನ್ನು ನಾವು ಸೋಯಾ ಮೀಲ್ ಅಂತ ಕರಿತೇವೆ. ಈ ಸೋಯಾ ಮೀಲ್ ಮುಖ್ಯವಾಗಿ ಪಶು ಆಹಾರ ಇರ್ಬೋದು, ಮೀನಿನ ಆಹಾರ ಇರ್ಬೋದು, ಕೋಳಿಗಳ ಆಹಾರದಲ್ಲಿರ್ಬೋದು, ಇದನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದೇವೆ. ನಾವು ಈ ಪಶು ಆಹಾರ, ಕೋಳಿ ಆಹಾರ ಮತ್ತು ಮೀನಿನ ಆಹಾರದಲ್ಲಿ ಇದನ್ನು ಸುಮಾರು 1/2 ಭಾಗದಲ್ಲಿ ಇದನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಸರ್. ಇದನ್ನು ಪಶು ಆಹಾರದಲ್ಲೇ ಇದರ ಪ್ರಾಮುಖ್ಯತೆ ಹೆಚ್ಚಾಗಿದೆ ಅಂತ ಹೇಳಬಹುದು. ಇನ್ನು ನಮ್ಮ ಕೃಷಿಗೆ ಬಂದರೆ ಈ ಸೋಯಾ ಅವರೆ ಬೆಳೆಯನ್ನು ಬೆಳೆಯೋದ್ರಿಂದ ನಮ್ಮ ಭೂಮಿ ಮೇಲೆ ಎಂತಹ ಒಳ್ಳೆಯ ಪರಿಣಾಮಗಳು ಆಗ್ತವೆ ಅಂತೀರಿ? ಇದರಲ್ಲಿ ಮುಖ್ಯವಾಗಿ ಇದು ದ್ವಿದಳ ಧಾನ್ಯ ಬೆಳೆ ಆಗಿರೋದ್ರಿಂದ ಇದರ ಬೇರುಗಳಲ್ಲಿ ಬಹಳ ಉತ್ಕೃಷ್ಟವಾದ ಗಂಟುಗಳು ಉತ್ಪತ್ತಿ ಆಗ್ತವೆ. ಅಂದರೆ ಇದರ ಬೇರುಗಳಲ್ಲಿ ರೈಜೋಬಿಯಂ ಜಪಾನಿಕಮ್ ಅಂತಕ್ಕಂಥ ಒಂದು ದುಂಡಾಣು ಬೇರುಗಳಲ್ಲಿ ಗಂಟುಗಳನ್ನು ಉತ್ಪತ್ತಿ ಮಾಡ್ತದೆ. ಈ ದುಂಡಾಣು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಅದನ್ನು ಭೂಮಿಯಲ್ಲಿ ಸ್ಥಿರೀಕರಿಸುತ್ತದೆ. ಸೊ ಇದು ಸುಮಾರು 1 ಎಕರೆಗೆ 200-250 kg ಸಾರಜನಕವನ್ನು ಸ್ಥಿರೀಕರಿಸತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಇದರಲ್ಲಿ 80% ಭಾಗವನ್ನು ಬೆಳೆ ತಾನೇ ತನ್ನ ಬೆಳೆಗಳಿಗೆ ಉಪಯೋಗಿಸಿಕೊಳ್ತದೆ. ಮಿಕ್ಕಿರ್ತಕ್ಕಂಥ 20% ಇದು ಮುಂದಿನ ಬೆಳೆಗೆ ಭೂಮಿಯಲ್ಲಿ ಶೇಖರಿಸಿಟ್ಟು ಅದು ಮುಂದಿನ ಬೆಳೆಗೆ ನಾವು ಬಳಸಲಿಕ್ಕೆ ಉಪಕಾರಿಯಾಗಿದೆ ಸರ್. ಇದು ಅಂದ್ರೆ ಸಾಕಷ್ಟು ಒಂದು ಸಾರಜನಕದ ಅಂಶ ನಮ್ಮ ಬೆಳೆಗಳಿಗೆ ಲಭ್ಯವಾಗುತ್ತೆ ಅಂದಂಗಾಯ್ತು. ಇದರ ಜೊತೆಗೆ ನಾವು ಇದರ ಕಾಯಿಗಳು ಮಾಗಿ ಬೆಳೆ ಕಟಾವಿಗೆ ಬಂದಂತ ಸಮಯದಲ್ಲಿ ಇದರೆಲ್ಲ ಎಲ್ಲ ಎಲೆಗಳು ಭೂಮಿಗೆ ಸೇರ್ತವೆ. ಸೇರೋದ್ರಿಂದ ಭೂಮಿಗೆ ಇದರ ಒಂದು ಫಲವತ್ತತೆ ಜಾಸ್ತಿ ಮಾಡೋದ್ರಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದೆ. ಕಳೆತು ಒಳ್ಳೆ ಗೊಬ್ಬರ ಆಗುತ್ತೆ. ಹೌದು ಸರ್. ಇದು ಸುಮಾರು 1 ಎಕರೆಗೆ ಸುಮಾರು 800-1,000 kg ಸಾರಜನಕದ ಅಂಶವನ್ನು ಇದು ಸೇರಿಸುತ್ತೆ, ಭೂಮಿಗೆ ಸೇರಿಸುತ್ತದೆ ಸರ್. ಇದು ಅಷ್ಟು ಮಟ್ಟಿಗೆ ಎಲೆಗಳಲ್ಲಿ ಪೋಷಕಾಂಶಗಳು ಇರ್ತವೆ ಅಂತ ಹೇಳಬಹುದು. ಅಂದ್ರೆ ಸಾವಯವ ಅಂಶ ಸಾಕಷ್ಟು ಸೇರ್ಪಡೆ ಆಗುತ್ತೆ ಈ ಒಂದು ಎಲೆಗಳ ಒಂದು ದೆಸೆಯಿಂದ. ಹೌದೌದು. ಆದ್ರಿಂದ ನಾವು ಮುಖ್ಯವಾಗಿ ಬೇರಿನ ಗಂಟುಗಳ ಮೂಲಕನೂ ಸಾರಜನಕದ ಅಂಶ ಸಿಗುತ್ತೆ, ಜೊತೆಗೆ ಈ ಎಲೆಗಳ ಒಂದು ಅಂಶದಿಂದಲೂ, ಮತ್ತೆ ಏನು ಉಳಿಕೆ ಬೇರುಗಳೆಲ್ಲ ಅಲ್ಲೇ ಉಳಿತಾವಲ್ಲ, ಅದರಿಂದಲೂ ಕೂಡ ನಮಗೆ ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ ಸಹಕಾರಿಯಾಗಿದೆ. ಇನ್ನು ಈ ಸೋಯಾ ಅವರೆಯನ್ನು ನಾವು ಯಾವ್ಯಾವ ಬೆಳೆ ಪದ್ಧತಿಗಳಲ್ಲಿ ಬಳಸ್ಕೋಬಹುದು, ಯಾವ್ಯಾವ ಸನ್ನಿವೇಶಗಳಲ್ಲಿ ಬೆಳೆಯಬಹುದು ಅಂತೀರಿ? ನೋಡಿ, ಇದು ಸೋಯಾ ಅವರೆ ಒಂದು ಖುಷ್ಕಿ ಬೆಳೆಯಾಗಿದ್ದು ಇದನ್ನು ಹೆಚ್ಚಾಗಿ ಮಳೆ ಆಶ್ರಯದಲ್ಲಿ ನಾವು ಬೆಳೀತಾ ಇದ್ದೀವಿ. ಅಂದರೆ ಇದನ್ನು ನಾವು ಬೇರೆ ಬೆಳೆಗಳಾದ ರಾಗಿ, ಜೋಳ, ಗೋಧಿ, ಮೆಕ್ಕೆಜೋಳ ಇವುಗಳಿಗೆ ಹೋಲಿಕೆ ಮಾಡಿದಾಗ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇದ್ದು ಇದನ್ನು ಆದಷ್ಟು ಹೆಚ್ಚಾಗಿ ಮತ್ತು ನಿಖರವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಇದನ್ನು ಬೆಳೆಯೋದು ಬಹಳ ಸೂಕ್ತವಾಗಿರ್ತದೆ. ಮತ್ತು ಜಲಾಶಯದ ಆಶ್ರಯದಲ್ಲಿ ನೀರಾವರಿ ಪ್ರದೇಶದಲ್ಲಿ ಬೆಳೆಯೋದು ಬಹಳ ಸೂಕ್ತವಾದ ಪದ್ಧತಿ. ಅದಲ್ಲದೆ ಈ ಸೋಯಾ ಅವರೆಯನ್ನು ರಾಗಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ತೊಗರಿ, ಕಬ್ಬು ಇಂಥ ಬೆಳೆಗಳಲ್ಲಿ ಇದನ್ನು ಮಿಶ್ರ ಅಥವಾ ಅಂತರ ಬೆಳೆಯಾಗಿ ಸಹ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಮತ್ತು ತೋಟಗಾರಿಕಾ ಬೆಳೆಗಳಾದ ತೆಂಗು, ಅಡಕೆಗಳಲ್ಲಿ ಇದನ್ನು ಬೆಳೆಯೋದ್ರಿಂದ ನಾವು ರೈತರ ಲಾಭವನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಸಹ ನಾವು ಹೆಚ್ಚು ಮಾಡೋದ್ರಲ್ಲಿ ಅನುಕೂಲಕರವಾಗಿದೆ. ಜೊತೆಗೆ ಭತ್ತವನ್ನು ನಾವು ಕಟಾವು ಮಾಡಿದ ನಂತರ, ಮುಂಗಾರು ಭತ್ತವನ್ನು ನಾವೇನು ಬಿತ್ತನೆ ಮಾಡ್ತೇವೆ, ಬಿತ್ತನೆ ಮಾಡಿದ ನಂತರ ಕಟಾವು ಮಾಡೋದು ಭತ್ತದ ಕೂಳೆ ಗದ್ದೆ ಅಂತ ನಾವು ಹೇಳ್ತೀವಿ, ಕೂಳೆ ಗದ್ದೆಗಳಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಬಿತ್ತನೆ ಮಾಡಿ ಅದೇನು ನಾವಲ್ಲಿ ತೇವಾಂಶ ಏನು ಉಳಿದಿರುತ್ತೆ ಅದನ್ನು ಉಪಯೋಗಿಸಿಕೊಂಡು ನಾವು ಒಂದು ಒಳ್ಳೆ ಉತ್ತಮವಾದ ಬೆಳೆಯನ್ನು ಬೆಳೆಯೋದ್ರಿಂದ ರೈತರ ಆದಾಯವನ್ನು ಸಹ ನಾವು ಹೆಚ್ಚಿಸಿದ್ರಲ್ಲಿ ಇದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇನ್ನು ಈ ಬೇಸಾಯಕ್ಕೆ ಬಂದರೆ ಈ ಸೋಯಾ ಅವರೆ ಬೆಳೆಗೆ ಭೂಮಿ ಹೇಗಿದ್ರೆ ಒಳ್ಳೆಯದು ಬೇಸಾಯಕ್ಕೆ ಅಂತೀರಿ? ಸಾಮಾನ್ಯವಾಗಿ ಸೋಯಾ ಅವರೇನ ನಾವು ಕಪ್ಪು ಭೂಮಿಯಲ್ಲಿ ಬೆಳೀಲಿಕ್ಕೆ ಶಿಫಾರಸು ಮಾಡ್ತೇವೆ. ಆದರೂ ಇದನ್ನು ಎಲ್ಲ ಥರದ ಮಣ್ಣುಗಳಲ್ಲೂ ಸಹ ನಾವು ಬೆಳೆಯಬಹುದು. ಮುಖ್ಯವಾಗಿ ಮರಳು ಗೋಡು ಮಣ್ಣಿನಿಂದ ಹಿಡಿದು ಜೇಡಿ ಮಣ್ಣಿನವರೆಗೂ ಎಲ್ಲ ಥರದ ಮಣ್ಣುಗಳಲ್ಲೂ ಇದನ್ನು ಬೆಳೆಯಬಹುದು. ಆದರೆ ಅತಿಯಾದ ಹುಳಿ ಮಣ್ಣು, ಕ್ಷಾರ ಮಣ್ಣು, ಚೌಳು ಮಣ್ಣು ಅಥವಾ ಜೌಗು ಮಣ್ಣು ಇಂಥ ಮಣ್ಣುಗಳು ಇದಕ್ಕೆ ಸೂಕ್ತ ಅಲ್ಲ. ಮತ್ತು ರಸಸಾರ 6-10 7.5 ಒಳಗಡೆ ಇದ್ರೆ ಈ ಬೆಳೆಗೆ ಬಹಳ ಸೂಕ್ತ ಅಂತ ಕಂಡು ಬಂದಿದೆ. ಇನ್ನು ಸೋಯಾ ಅವರೆಯನ್ನ ನಾವು ಯಾವ ಕಾಲದಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದು ಅಂತೀರಿ? ನೋಡಿ, ಸೋಯಾ ಅವರೆಯನ್ನು ನಾವು ವರ್ಷದ ಎಲ್ಲ ಕಾಲದಲ್ಲೂ ನಾವು ಬೆಳೆಯಬಹುದು ಅಂತ ಹೇಳ್ತೇವೆ. ಮುಂಗಾರು ಇರ್ಬೋದು, ಹಿಂಗಾರು ಇರ್ಬೋದು, ಬೇಸಿಗೆ ಕಾಲ ಇರ್ಬೋದು, ಈ ಮೂರು ಕಾಲದಲ್ಲೂ ಇದನ್ನು ಬೆಳೆಯಬಹುದು. ಈಗ ದಕ್ಷಿಣ ಭಾಗದ ಜಿಲ್ಲೆಗಳಾದರೆ ಇದನ್ನು ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಲಿಕ್ಕೆ ಶಿಫಾರಸು ಮಾಡ್ತೇವೆ. ಉತ್ತರ ಭಾಗದ ಜಿಲ್ಲೆಗಳಾದರೆ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಮತ್ತು ಹಿಂಗಾರು ಬೆಳೆಯಾದರೆ ಇದನ್ನು ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಬಿತ್ತನೆ ಮಾಡತಕ್ಕಂಥದ್ದು ಬಹಳ ಸೂಕ್ತವಾದ ಸಮಯ. ಹಿಂಗಾರಿ ಬೆಳೆ ಬೆಳೆಯಬೇಕು ಅಂತಂದ್ರೆ ನವೆಂಬರ್ ಡಿಸೆಂಬರ್ ಅಥವಾ ಜನವರಿ ಫೆಬ್ರವರಿ ತಿಂಗಳಲ್ಲಿ ಸಹ ಇದನ್ನು ಬಿತ್ತನೆ ಮಾಡಿ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು. ಮತ್ತೆ ನಾವು ಹಿಂಗಾರಿ ಬೆಳೆಗೆ ಹೋಲಿಕೆ ಮಾಡಿದಾಗ ಬೇಸಿಗೆ ಮತ್ತು ಮುಂಗಾರಿನಲ್ಲಿ ನಾವು ಅತ್ಯಂತ ಅಧಿಕ ಇಳುವರಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಹಿಂಗಾರಿನಲ್ಲಿ ಸ್ವಲ್ಪ ಚಳಿ ಅಂಶ ಇರೋದ್ರಿಂದ ಸ್ವಲ್ಪ ಇಳುವರಿ ಕುಂಠಿತ ಆಗ್ತದೆ. ಇನ್ನ ಮುಖ್ಯವಾಗಿ ನಮ್ಮ ಬೇಸಾಯದಲ್ಲಿ ನಾವು ಸರಿಯಾದಂತಹ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಈ ಸೋಯಾ ಅವರೇ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ನಾವು ಸೋಯಾ ಅವರೆಯಲ್ಲಿ ಎರಡು ವಿಧವಾದ ತಳಿಗಳಿದ್ದಾವೆ. ಒಂದು ತರಕಾರಿ ಸೋಯಾ ಅವರೆ ಅಂತ ಒಂದು, ಮತ್ತು ಬೀಜದ ಸೋಯಾ ಅವರೆ ಅಂತ ಒಂದು. ಯಾಕೆ ಅಂತಂದ್ರೆ ತರಕಾರಿ ಸೋಯಾ ಅವರೆಗೆ ಬಂದ್ರೆ ಈ ಸೋಯಾ ಅವರೆಯಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಮನಗಂಡು ಇತ್ತೀಚಿನ ದಿನದಲ್ಲಿ ನಾವು ಒಂದು ತರಕಾರಿ ಸೋಯಾ ಅವರೆಯನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಅದರ ಹೆಸರು ಕರುಣೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ಬೇರೆ ಕಾಳುಗಳನ್ನು ಹೇಗೆ ಉಪಯೋಗಿಸ್ತೇವೆ, ಈಗ ಅವರೇ ಇರ್ಬೋದು, ಬಟಾಣಿ ಇರ್ಬೋದು, ಅದರ ಕಾಳುಗಳನ್ನು ಹೇಗೆ ನಾವು ಸಾರು ಇರ್ಬೋದು, ಪಲ್ಯ ಮಾಡಲಿಕ್ಕೆ ಹೇಗೆ ಉಪಯೋಗಿಸ್ತೀವೋ ಅದೇ ತರಹ ಇದರ ಕಾಳುಗಳನ್ನು ನಾವು ತರಕಾರಿಯಾಗಿ ನಾವು ಉಪಯೋಗಿಸೋದ್ರಿಂದ ಜನರಲ್ಲಿ ಪ್ರೋಟೀನ್ ಕೊರತೆಯನ್ನು ನೀಗಿಸಲು ಇದು ಬಹಳ ಮುಖ್ಯವಾಗಿ. ಅಂದ್ರೆ ಎಷ್ಟು ಜನಕ್ಕೆ ಇದು ಕೊಯ್ಲಿ ಬರುತ್ತೆ ಅಂತೀರಿ? ಸರ್, ಇದು ಬಿತ್ತನೆ ಮಾಡಿದ 65-70 ದಿವಸಗಳಲ್ಲಿ ಹಸಿಕಾಯಿ ನಮಗೆ ಕೊಯ್ಲಿಗೆ ಬರ್ತದೆ. ಮತ್ತೆ ಒಂದು ಎಕರೆಗೆ ಸುಮಾರು ನಾವು 20-25 ಕ್ವಿಂಟಾಲ್ನಷ್ಟು ಹಸಿಕಾಯಿಯನ್ನು ನಾವು ಇಳುವರಿ ಪಡೆಯಬಹುದು. ಎಷ್ಟೊಂದು 2-3 ಸಾರಿ ಕೊಯ್ಕೋಬಹುದು? 2-3 ಸಾರಿ ನಾವು ಹಸಿಕಾಯಿನ ಕೀಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಇದು ಮುಖ್ಯವಾಗಿ ಈ ಕರ್ಣಿ ಅನ್ನುವಂಥದ್ದು ತರಕಾರಿಗೆ ಬೆಳೆಸುವಂತ ಸೋಯಾವರೆ. ಇದರ ಜೊತೆಗೆ ನಾವು ಬೀಜದ ತಳಿಗಳಾದ MAS2 ಅಂತ ಒಂದು ತಳಿ ಇದೆ. ಇದು ಮಧ್ಯಮಾವಧಿ ತಳಿಯಾಗಿದ್ದು ಇದು ಸುಮಾರು 105-110 ದಿವಸಗಳಲ್ಲಿ ಕಟಾವಿಗೆ ಬರ್ತಕ್ಕಂಥ ತಳಿ. ಇದನ್ನು ನಾವು ವರ್ಷದ ಎಲ್ಲ ಕಾಲದಲ್ಲೂ ನಾವು ಬೆಳೆಯಬಹುದು, ಬೇಸಿಗೆ, ಮುಂಗಾರು, ಹಿಂಗಾರು ಇರ್ಬೋದು. ಇದರಿಂದ ನಾವು ಸುಮಾರು 7-8 ಕ್ವಿಂಟಲ್ ಇಳುವರಿಯನ್ನು ಒಂದು ಎಕರೆಗೆ ಪಡೆಯಲಿಕ್ಕೆ ಸಾಧ್ಯತೆ ಇದೆ. MAUS2 ಅಂತ ಹೇಳ್ಬಿಟ್ಟು ಇದರ ಜೊತೆಗೆ KB79 ಅಂತ ಒಂದು ತಳಿ ಇದೆ. ಇದು ತುಂಬಾ ಹಳೆಯ ತಳಿ, ಆದರೂ ಇನ್ನೂ ಇದನ್ನು ಜನರು ಬೆಳೀತಾ ಇದ್ದಾರೆ. ಇದು ಅಲ್ಪಾವಧಿ ತಳಿ ಆಗಿರುತ್ತೆ. ಇದು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ತಳಿ. ಅಂದ್ರೆ ಎಷ್ಟು ತಗೊಳ್ಳುತ್ತೆ ದಿನ? ಇದು ಸುಮಾರು 85-90 ದಿವಸಗಳಲ್ಲಿ ಕಟಾವಿಗೆ ಬರ್ತಕ್ಕಂಥ ತಳಿ. ಇದು ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಬಹಳ ಸೂಕ್ತವಾದ ತಳಿ. ಇದು ಅಂತರ್ಬೆಳೆಯಾಗಿ ಬೆಳಿಬಹುದು ಅಥವಾ ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಇದು ಸುಮಾರು 1 ಎಕರೆಗೆ 5-6 ಕ್ವಿಂಟಲ್ ವರೆಗೂ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ತಳಿ ಮತ್ತು ಪ್ರಚಲಿತವಾದ ತಳಿ ಅಂತಂದ್ರೆ JS335 JS335. ಇದನ್ನು ಭಾರತದಲ್ಲಿ ತುಂಬಾ ವ್ಯಾಪಕವಾಗಿ ಬೆಳೀತಾ ಇದ್ದಾರೆ. ಇದು ಕಪ್ಪು ಮಣ್ಣಿಗೆ ಬಹಳ ಸೂಕ್ತವಾದ ತಳಿ ಮತ್ತು ಇದು ಬಹಳ ಅಲ್ಪಾವಧಿ ತಳಿ. ಇದು 85-90 ದಿವಸಗಳಲ್ಲಿ ಕಟಾವಿಗೆ ಬರ್ತಕ್ಕಂಥ ತಳಿ. ಸೊ ಇದನ್ನು ಬೆಳೆಯೋದ್ರಿಂದ ನಾವು ಸುಮಾರು 6-7 ಕ್ವಿಂಟಲ್ ವರೆಗೂ ನಾವು ಇಳುವರಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಎಕರೆಗೆ. ಇದನ್ನು ಬಿಟ್ಕೊಂಡ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಿಂದ ಅಧಿಕ ಇಳುವರಿ ಕೊಡ್ತಕ್ಕಂಥ ಒಂದು ಸೋಯಾ ಅವರೆ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. KBS23 ಅಂತ ಹೇಳ್ಬಿಟ್ಟು ಇದು ಸಹ ಅಲ್ಪಾವಧಿ ತಳಿ, ಅಂದರೆ 90-95 ದಿವಸಗಳಲ್ಲಿ ಕಟಾವಿಗೆ ಬರ್ತಕ್ಕಂಥ ತಳಿ. ಇದನ್ನು ನಾವು ವರ್ಷದ ಎಲ್ಲ ಕಾಲದಲ್ಲೂ ಪರೀಕ್ಷೆ ಮಾಡಿದ್ದೇವೆ. ಎಲ್ಲ ಕಾಲದಲ್ಲೂ ಚೆನ್ನಾಗಿ ಬರ್ತದೆ. ಬೇಸಿಗೆ ಇರ್ಬೋದು, ಮುಂಗಾರು ಇರ್ಬೋದು, ಹಿಂಗಾರು ಇರ್ಬೋದು, ಮೂರು ಕಾಲದಲ್ಲೂ ಇದನ್ನು ಚೆನ್ನಾಗಿ ಬೆಳೆಯಬಹುದು. ಮತ್ತು ಇದು 1 ಎಕರೆಗೆ ಸುಮಾರು 7-8 ಕ್ವಿಂಟಲ್ ವರೆಗೂ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ನಾವು ಬೇಸಾಯ ಮಾಡ್ಕೋಬೇಕು ಅಂದ್ರೆ ಬಿತ್ತನೆ ಬೀಜವನ್ನು ಎಷ್ಟು ಬಳಸ್ಕೋಬೇಕಾಗತ್ತೆ, ಈ ಬಿತ್ತನೆ ಬೀಜಕ್ಕೆ ಬೀಜೋಪಚಾರವನ್ನು ಹೇಗೆ ಮಾಡಬೇಕಾಗತ್ತೆ ಅಂತೇಳಿ? ಬಿತ್ತನೆ ಬೀಜಕ್ಕೆ ಬಂದ್ರೆ ನಾವು ಸುಮಾರು 25 kg ಬೀಜವನ್ನು 1 ಎಕರೆಗೆ ಶಿಫಾರಸು ಮಾಡಲಾಗಿದೆ. ಬಟ್ ಸರಿಯಾಗಿ ಅನುಭವ ಇದ್ದು ಮಿತವಾಗಿ ಬಳಸಿ ಬಿತ್ತನೆ ಮಾಡಿದ್ರೆ 20 kg ಬೀಜ ಒಂದು ಎಕರೆಗೆ ಸಾಕಾಗ್ತದೆ. ಬಿತ್ತನೆಗೆ ಮೊದಲು 1 ಕೆಜಿ ಬೀಜಕ್ಕೆ ಸುಮಾರು 40 ಗ್ರಾಂ ಥೈರಾಮ್ ಮತ್ತು 40 ಗ್ರಾಂ ಕಾರ್ಬನ್ಡೈಜಿಮ್ ಜೊತೆಗೆ ಬೀಜೋಪಚಾರ ಮಾಡಿ, ನಂತರ ಸುಮಾರು 200 ಗ್ರಾಂ ರೈಸೋಬಿಯಂ ಜಪಾನಿಕಂ ಅಂತಕ್ಕಂತ ಒಂದು ದುಂಡಾಣು ಮತ್ತು 200 ಗ್ರಾಂ ರಂಜಕ ಕರೆಸತಕ್ಕಂತ ಜೀವಾಣು ಜೊತೆಗೆ ನಾವು ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡೋದು ತುಂಬಾ ಸೂಕ್ತ. ಅಂದ್ರೆ ನಾವು ರೈಸೋಬಿಯಂ ಉಪಚಾರ ಅಂದ್ರೆ ಯಾವುದೋ ಒಂದಾಗುತ್ತೆ ಅಂತ ಮಾಡೋದು ಒಳ್ಳೇದಲ್ಲ, ಇದಕ್ಕಾಗಿ ಸೋಯಾ ಅವರಿಗೆ ರೈಸೋಬಿಯಂ ಜಪಾನಿಕಂ ಕೇಳಿ ತಗೊಂಡು ಉಪಚಾರ ಮಾಡಿ ಉಪಚಾರ ಮಾಡೋದು ತುಂಬಾ ಸೂಕ್ತವಾದ ಈ ಬೆಳೆಗೆ ಅದು ಫಲಕಾರಿಯಾಗುತ್ತೆ. ಹೌದು. ಸಾರ್ವಜನಿಕವನ್ನು ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರ ಮತ್ತು ರಂಜಕವನ್ನು ಕರಗಿಸುವಂತಹ ಜೈವಿಕ ಗೊಬ್ಬರ ಎರಡನ್ನೂ ಕೂಡ ನಾವು ಬಳಸಿಕೊಂಡು ಬೀಜೋಪಚಾರ ಮಾಡಬೇಕಾಗತ್ತೆ. ಇನ್ನ ಈ ಸೋಯಾ ಅವರೆ ಬೆಳೆಗೆ ನಾವು ಎಷ್ಟೆಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ ಅಂತೀರಿ? ಈಗ ಗೊಬ್ಬರದ ವಿಚಾರಕ್ಕೆ ಬಂದಾಗ ಸಾವಯವ ಗೊಬ್ಬರ ನಾವು ಸುಮಾರು 1.5 ಟನ್ 1 ಎಕರೆಗೆ ಶಿಫಾರಸು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳಿಗೆ ಬಂದಾಗ 10 ಕೆಜಿ ಸಾರಜನಕ, ದೆನ್ 25 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಷನ್ನು ನಾವು ಕುಷ್ಕಿ ಬೆಳೆಗಾದ್ರೆ ಕೊಡಬೇಕಾಗ್ತದೆ. ಅದೇ ನಾವು ಇದನ್ನು ನೀರಾವರಿಯಲ್ಲಿ ಬೆಳೆಯೋದಾದ್ರೆ 12 ಕೆಜಿ ಸಾರಜನಕ, 32 ಕೆಜಿ ರಂಜಕ ಮತ್ತು 15 ಕೆಜಿ ಪೊಟ್ಯಾಷ್ ಜೊತೆಗೆ 5 ಕೆಜಿ ಸತುವಿನ ಸಲ್ಫೇಟ್ ಅನ್ನು ಹಾಕೋದ್ರಿಂದ ನಾವು ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಸತುವಿನ ಸಲ್ಫೇಟ್ ಮಾತ್ರ ಎರಡೂ ವಿಧಾನದಲ್ಲೂ ಒಂದೇ ಪ್ರಮಾಣದಲ್ಲಿ ಬಳಸ್ಕೊಳ್ಳೋಣ. ಒಂದೇ ಪ್ರಮಾಣದಲ್ಲಿ ಕುಷ್ಕಿನಲ್ಲಾದ್ರೂ 5 ಕೆಜಿ ನೀರಾವರಿ ಆದ್ರೂ 5 ಕೆಜಿ ನಾವು ಉಪಯೋಗಿಸಿದ್ರೆ ಸಾಕಾಗ್ತದೆ. ಅಂದ್ರೆ ಮುಖ್ಯವಾಗಿ ಸಾವಯವ ಗೊಬ್ಬರವನ್ನು ನಾವು ಮುಂಚಿತವಾಗಿ ವಾಡಿಕೆಯಂತೆ ಬಳಸ್ಕೋಬೇಕಾಗತ್ತೆ. ಸಾವಯವ ಗೊಬ್ಬರವನ್ನು ಸಾಮಾನ್ಯವಾಗಿ ನಾವು ಬಿತ್ತನೆ ಮಾಡೋದಕ್ಕಿಂತ 3 ವಾರ ಮೊದಲು ಮಣ್ಣಿಗೆ ಸೇರಿಸಿ ಬಿತ್ತನೆ ಮಾಡೋದು ಸೂಕ್ತ. ರಾಸಾಯನಿಕ ಗೊಬ್ಬರವನ್ನು ಸಹ ಬಿತ್ತನೆ ಮಾಡುವ ಸಮಯದಲ್ಲಿ ಬಿತ್ತನೆಗೆ ಮೊದಲು ಮಣ್ಣಿಗೆ ಸೇರಿಸಿ ನಂತರ ಬಿತ್ತನೆ ಮಾಡುವುದು ಬಹಳ ಸೂಕ್ತವಾದ ವಿಧಾನ. ಇನ್ನ ಬಿತ್ತನೆಯನ್ನ ನಾವು ಹೇಗೆ ಮಾಡಬೇಕಾಗತ್ತೆ, ಒಂದ್ಸರಿ ಬೆಳೆ ಬಂದಾದ್ಮೇಲೆ ಅಂತರ್ಬೇಸಾಯ ಇದನ್ನೆಲ್ಲ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಬಿತ್ತನೆಯನ್ನು ಸಾಮಾನ್ಯವಾಗಿ ನಾವು ಕೂರಿಗೆ ಉಪಯೋಗಿಸಿ ಬಿತ್ತನೆ ಮಾಡಬಹುದು ಅಥವಾ ಮರದ ನೇಗಿಲನ್ನು ಉಪಯೋಗಿಸಿ ಬಿತ್ತನೆ ಮಾಡಬಹುದು. ಸೊ ಇವೆರಡನ್ನು ಉಪಯೋಗಿಸಿ ಸುಮಾರು 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆಯ ಆಳ 2-5 ಸೆಂಟಿಮೀಟರ್ ಒಳಗಡೆ ಇರುವಂತೆ ಬಿತ್ತನೆ ಮಾಡಿದರೆ ಕಾಳುಗಳು ಬೇಗ ಮೊಳಕೆ ಹೊಡೆದು ಬೇಗ ಬೆಳೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ತಾವೇಳೋದು ಸುಮಾರು 1 ಅಂಗಲದಿಂದ 2 ಅಂಗಲದೊಳಗಡೆ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಬೇಕು, ಬಹಳ ಆಳಕ್ಕೆ ಹೋಗಬಾರದು. ಆಳಕ್ಕೆ ಹೋದ್ರೆ ಮೊಳಕೆ ಬರೋದು ತುಂಬಾ ತಡ ಆಗ್ತದೆ. ಅಂದ್ರೆ ಸಾಲಿನಿಂದ ಸಾಲಿಗೆ 1 ಅಡಿ ಅಂತರ, 1 ಅಡಿ ಅಂತರ. ಬೀಜದಿಂದ ಬೀಜಕ್ಕೆ 1 ಗುಣಿಯಿಂದ 1 ಗುಣಿಗೆ ಸಾಮಾನ್ಯವಾಗಿ ಬೀಜದಿಂದ ಬೀಜಕ್ಕೆ 10 ಸೆಂಟಿಮೀಟರ್ ಅಂತರ ಇದ್ರೆ ಸಾಕು. ಏನಾದ್ರು ಹೆಚ್ಚಾಗಿ ಅಥವಾ ದಟ್ಟವಾಗಿ ಗಿಡಗಳಿದ್ರೆ ಅವನ್ನು ತೆಗೆದು ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಇರುವಂತೆ ಅಂತರವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಈಗ ನೀರಾವರಿ ಆಶ್ರಯದಲ್ಲಿ ನಾವು ಬೆಳೆಯುವಾಗ ನೀರನ್ನು ಯಾವ್ಯಾವ ಕೊಡಬೇಕಾಗತ್ತೆ? ನೀರಾವರಿ ಆಶ್ರಯದಲ್ಲಿ ನಾವು ಬೆಳೆಯಬೇಕು ಅಂತಂದ್ರೆ ಬಿತ್ತನೆ ಮಾಡಿದ ದಿನಸನೆ ನೀರು ಹಾಯಿಸೋದು ಬಹಳ ಸೂಕ್ತ. ಮತ್ತೆ ಮಣ್ಣಿನ ಗುಣ ನೋಡಿಕೊಂಡು ಮತ್ತು ವಾತಾವರಣ ನೋಡಿಕೊಂಡು, ಮರಳು ಭೂಮಿ ಆದ್ರೆ 6-8 ದಿವಸಕ್ಕೆ ಒಂದ್ಸಾರಿ, ಇದು ಕಪ್ಪು ಭೂಮಿ ಆಗಿದ್ರೆ 12-15 ದಿವಸಕ್ಕೆ ಒಂದ್ಸಾರಿ ನೀರು ಹಾಯಿಸೋದು ಬಹಳ ಸೂಕ್ತ. ಮತ್ತು ಬಿತ್ತನೆ ಮಾಡಿದ 25-30 ದಿವಸಗಳಲ್ಲಿ ಅಂತರ ಬೇಸಾಯ ಮಾಡೋದು ಬಹಳ ಸೂಕ್ತವಾಗಿರ್ತದೆ. ಅದು ನೀರಾವರಿನಲ್ಲಾಗ್ಲಿ ಅಥವಾ ಕುಷ್ಕಿಯಲ್ಲಾಗ್ಲಿ, ಹೌದು, ಅಂತರ ಬೇಸಾಯ ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಕಳೆ ನಿಯಂತ್ರಣವನ್ನು ನಾವು ಮಾಡಲೇಬೇಕಾಗ್ತದೆ. ಅಂದ್ರೆ ಕಳೆ ಹತೋಟಿಗೆ ಏನೇನು ವಿಧಾನಗಳನ್ನು ಬಳಸ್ಕೋಬಹುದು ಅಂತೀರಿ? ಕಳೆ ಹತೋಟಿಗೆ ನಾವು 2 ವಿಧಾನವನ್ನು ನಾವು ಬಳಸ್ತೇವೆ. ಒಂದು ಕೈಯಿಂದ ಕಳೆ ತೆಗಿತಕ್ಕಂಥದ್ದು, ಕೈ ಕಳೆ ತೆಗೆಯೋದು. ಎರಡನೆಯದು ಕಳೆನಾಶಕವನ್ನು ಉಪಯೋಗಿಸಿ ಕಳೆ ನಿಯಂತ್ರಣ ಮಾಡತಕ್ಕಂಥದ್ದು. ಈಗ ನಾವು ಕೈ ಕಳೆ ಅಥವಾ ಕೈಯಿಂದ ಕಳೆ ನಿಯಂತ್ರಣ ಮಾಡೋದಕ್ಕೆ ಬಂದ್ರೆ ಬಿತ್ತನೆ ಮಾಡಿದ 25 ದಿವಸಗಳಲ್ಲಿ ನಾವು ಏನು ಅಂತರ ಬೇಸಾಯ ಮಾಡ್ತೀವಿ, ಆ ಬೇಸಾಯ ಮಾಡಿದ ತಕ್ಷಣ ಕಳೆಯನ್ನು ಕೈಯಿಂದ ತೆಗೆದು ನಿಯಂತ್ರಣ ಮಾಡುವುದು ತುಂಬಾ ಮುಖ್ಯ. ಕಳೆಯನ್ನು ನಾವು ಸರಿಯಾದ ಸಮಯದಲ್ಲಿ ನಿಯಂತ್ರಣ ಮಾಡದೇ ಇದ್ರೆ ಅದು ಇಳುವರಿಯ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತದೆ. ಯಾಕೆಂದ್ರೆ ನಾವು ಒಂದ್ಸರಿ ಅಂತರ ಬೇಸಾಯ ಮಾಡದಾದ್ಮೇಲೆ ಕಳೆ ತೆಗೆಯೋದ್ರಿಂದ ಕೂಲಿ ಆಳುಗಳು ಕೂಡ ಕಡಿಮೆ ಬೇಕಾಗ್ತಾರೆ. ಹೌದೌದು. ಈಗ ಸಾಲಿನ ಮಧ್ಯದಲ್ಲಿರುವಂತ ಕಳೆ ಎಲ್ಲ ಹೋಗಿರುತ್ತೆ, ನಾವೇನಾದ್ರೂ ಸಾಲಿನಲ್ಲಿ ಕಳೆ ತಕ್ಕೋಬೇಕಾಗತ್ತೆ. ಹೌದೌದು. ಆದ್ರಿಂದ ನಾವು ಕೆಲಸಗಾರರನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇದು ಕೈಕಳೆ ಆಯ್ತು. ಇನ್ನು ನಾವು ಕಳೆನಾಶಕವನ್ನು ಉಪಯೋಗಿಸಿ ನಾವು ಕಳೆಯನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ, ಈಗ ಒಂದು ಬಹಳ ಎಫೆಕ್ಟಿವ್ ಅಂತ ಹೇಳ್ತೀವಿ, ಪರಿಣಾಮಕಾರಿ ಅಂತ ಒಂದು ಕಳೆನಾಶಕವನ್ನು ಇದರಲ್ಲಿ ಬಳಸ್ಕೋ ಕಂಡುಹಿಡಿದಿದ್ದೇವೆ, ಅದು ಅಲಾಕ್ಲೋರ್ ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ಲೀಟರ್ ಅಲಾಕ್ಲೋರ್ ಅನ್ನು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ಭೂಮಿ ಮೇಲೆ ಬಿತ್ತನೆ ಮಾಡಿದ ದಿವಸ ಅಥವಾ ಬಿತ್ತನೆ ಮಾಡಿದ ಮರನೇ ದಿವಸ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಮತ್ತೆ ಸಿಂಪರಣೆ ಮಾಡುವ ಸಮಯದಲ್ಲಿ ಭೂಮಿಯಲ್ಲಿ ಅಥವಾ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗ್ತದೆ. ಇಲ್ಲ ಅಂತಂದ್ರೆ ಇದು ನಾವೇನು ಅಲಾಕ್ಲೋರು ಏನು 1 ಲೀಟರ್ ಹೇಳಿದ್ದೇವೆ ಅದನ್ನು 25-30 ಕೆಜಿ ಮರಳಿನಲ್ಲಿ ಮಿಶ್ರಣ ಮಾಡಿಕೊಂಡು ಭೂಮಿ ಮೇಲೆ ಸಮನಾಗಿ ಎರಚೋದ್ರಿಂದ ಕಳೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಒಂದು ರೀತಿ ಪದ್ಧತಿ. ಇದು ಎರಡು ಪದ್ಧತಿಗಳನ್ನು ನಮ್ಮ ರೈತ ಬಾಂಧವರು ಅವರ ಅನುಕೂಲಕ್ಕೆ ಯಾವುದೋ ಅದನ್ನು ಅನುಸರಿಸಬಹುದು. ಕೈ ಕಳೆ ತೆಗಿಬಹುದು, ಜೊತೆಗೆ ಕಳೆನಾಶಕವನ್ನು ಕೂಡ ಬಳಸ್ಕೋಬಹುದು. ಅಂತರ ಬೇಸಾಯವನ್ನು ಮಾಮೂಲಿಯಾಗಿ ಎರಡು ಪದ್ಧತಿಯಲ್ಲೂ ಕೂಡ ಅನುಸರಿಸಬಹುದು. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಸೋಯಾ ಅವರೆಯಲ್ಲಿ ಕಂಡುಬರುವಂತಹ ಕೀಟಪೀಡುಗಳು ಯಾವ್ಯಾವು ಅಂತೀರಿ? ಸಾಮಾನ್ಯವಾಗಿ ಸೋಯಾ ಅವರೆಯಲ್ಲಿ ಕಂಡುಬರತಕ್ಕಂಥ ಕೀಟಗಳು ಅಂತಂದ್ರೆ ಕಾಂಡ ಕೊರೆಯುವ ನೊಣ ಇರ್ತದೆ, ಅಥವಾ ಎಲೆ ತಿನ್ನುವ ಹುಳು, ಮತ್ತೆ ಎಲೆ ಸುರುಳಿ ಹುಳು ಇದೆ, ಮತ್ತೆ ಕಾಯಿ ಕೊರೆಯುವ ಹುಳು. ಈ ಹುಳುಗಳು ಯಥೇಚ್ಛವಾಗಿ ಸೋಯಾ ಅವರೆಯಲ್ಲಿ ಕಂಡು ಬರ್ತವೆ. ಸೊ ಇವುಗಳ ನಿಯಂತ್ರಣಕ್ಕೆ ಬಿತ್ತನೆ ಮಾಡಿದ ಒಂದು 25-30 ದಿವಸಗಳಲ್ಲಿ ಮಾನೋಕ್ರೋಟೋಫಾಸ್ ಇರ್ಬೋದು, ಅಥವಾ ಕ್ಲೋರೋಫೈರಿಫಾಸ್ ಅಥವಾ ಕ್ವಿನಾಲ್ಫಾಸ್, ಇವುಗಳನ್ನು ಸಿಂಪರಣೆ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು. ಈಗ ಮಾನೋಕ್ರೋಟೋಫಾಸ್ ಆದರೆ ಸುಮಾರು 1 ಲೀಟರ್ ನೀರಿಗೆ 1.3 ಮಿಲಿಲೀಟರ್ ಮಾನೋಕ್ರೋಟೋಫಾಸ್ ಅನ್ನು ಬಳಸ್ಕೋಬೇಕಾಗ್ತದೆ, ಅಥವಾ ಕ್ಲೋರೋಫೈರಿಫಾಸ್ ಮತ್ತು ಕ್ವಿನಾಲ್ಫಾಸ್ ಆದರೆ 1 ಲೀಟರ್ ನೀರಿಗೆ 2 ml 2 ಮಿಲಿ ಔಷಧವನ್ನು ಬೆರೆಸಿಕೊಂಡು ಬೆಳೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗ್ತದೆ. ಮತ್ತೆ ಏನಾದ್ರು ಕೀಟಗಳ ಬಾಧೆ ಮತ್ತೆ ಕಾಣಿಸಿದ್ರೆ 25-30 ದಿವಸಗಳ ಅಂತರದಲ್ಲಿ ಮತ್ತೆ ಇನ್ನೊಂದು ಸಿಂಪರಣೆಯನ್ನು ಕೊಡೋದ್ರಿಂದ ಕೀಟವನ್ನು ನಾವು ಪೂರ್ತಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಸೋಯಾ ಅವರೆಗೆ ಬರುವಂತಹ ರೋಗಗಳ ನಿಯಂತ್ರಣವನ್ನು ಹೇಗೆ ನಾವು ಮಾಡ್ಕೋಬೇಕಾಗತ್ತೆ ಅಂತೀರಿ? ಸೋಯಾ ಅವರೆಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಅಂತಂದ್ರೆ ತುಕ್ಕು ರೋಗ. ಈ ತುಕ್ಕು ರೋಗದ ನಿಯಂತ್ರಣಕ್ಕೆ ನಾವು ಎಕ್ಸಿಕೋನಜೋಲ್ ಅಥವಾ ಪ್ರೋಫಿಕೋನಜೋಲ್ ಅಂತ ಒಂದು ಶಿಲೀಂದ್ರನಾಶಕ ಬರ್ತದೆ. ಇದನ್ನು 1 ಮಿಲಿಲೀಟರ್ ಔಷಧಿಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ತುಕ್ಕು ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೆಕ್ಸಾಕೋನಜೋಲ್ ಅಥವಾ ಪ್ರೋಫಿಕೋನಜೋಲ್ ಇವುಗಳ ಒಂದು ಬಳಕೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ತುಕ್ಕು ರೋಗ ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡುಬರುವಂತದ್ದು. ಹೌದು, ಬೇಸಿಗೆನಲ್ಲಿ ಹಾವಳಿ ಸ್ವಲ್ಪ ಕಡಿಮೆ ಇರ್ತದೆ. ಈ ರೀತಿಯಾಗಿ ಸಾಕಷ್ಟು ನಾವು ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸ್ತೀವಿ. ಇನ್ನು ಕೊಯ್ಲಿನ ಹಂತವನ್ನು ಡಾಕ್ಟರ್ ಓಂಕಾರಪ್ಪ ಅವರೇ ಹೇಗೆ ಗುರುತಿಸೋದು, ಯಾವ ಹಂತದಲ್ಲಿ ಕೊಯ್ಲು ಮಾಡ್ಕೋಬೇಕಾಗತ್ತೆ, ಏನು ಲಕ್ಷಣಕ್ಕಾಗಿ ನಾವು ನೋಡಬೇಕಾಗತ್ತೆ? ಕೊಯ್ಲಿನ ಹಂತದಲ್ಲಿ ಸಾಮಾನ್ಯವಾಗಿ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತೆ ಎಲೆಗಳೆಲ್ಲ ಸಾಮಾನ್ಯವಾಗಿ ಎಲ್ಲ ಉದುರೋಗ್ಬಿಡುತ್ತೆ. ನಮಗೆ ಗಿಡದಲ್ಲಿ ಬರೀ ಕಾಯಿಗಳು ಮಾತ್ರ ಇರ್ತದೆ, ಮತ್ತು ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗಿಕೊಂಡು ಕಾಯಿಗಳು ಬಾಡಿ ಒಣಗ್ತವೆ. ಸೊ ಆ ಸಮಯದಲ್ಲಿ ಗಿಡವನ್ನು ಪೂರ್ತಿಯಾಗಿ ಕತ್ತರಿಸಿ ನಾವು ಅದನ್ನು ಬಡಿದು ಬೀಜವನ್ನು ಬೇರ್ಪಡಿಸಿ ಮಾಡೋದ್ರಿಂದ ಆಮೇಲೆ ಒಣಗಿಸ್ಕೋಬೇಕಾಗುತ್ತೆ. ಆಮೇಲೆ ಒಣಗಿಸ್ಬೇಕಾಗ್ತದೆ ಸೂಕ್ತವಾಗಿ 10% ಕಡಿಮೆ ಇರೋ ರೀತಿಯಲ್ಲಿ ಒಣಗಿಸ್ಕೋಬೇಕಾಗ. ಹೌದು, ಇದು ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆ ಆಗಿರೋದ್ರಿಂದ 10% ಕಡಿಮೆ ತೇವಾಂಶ ಇದ್ರೆ ಒಳ್ಳೆಯದು. ಮತ್ತು ಇದರ ಜಾತಿ ಸಹ ಇದನ್ನು ಶೇಖರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಇದನ್ನು ಆದಷ್ಟು ಬೇಸಿಗೆ ಬೆಳೆಯನ್ನು ಮಳೆಗಾಲದಲ್ಲಿ ಮಳೆಗಾಲದ ಬೆಳೆಯನ್ನು ಬೇಸಿಗೆ ಕಾಲದಲ್ಲಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಇದನ್ನು ಶೇಖರಣೆ ಕೂಡ ಮಾಡ್ಕೋಬೇಕಾಗತ್ತೆ ಅಂತೀರಿ. ಇದರಲ್ಲಿ ಸಿಡಿಯ ಅಂತ ಒಂದು ಸಮಸ್ಯೆ ಏನಿರಲ್ವ, ಬೀಜಗಳು ತಡ ಆದ್ರೆ ಕೊಯ್ಲು ಮಾಡೋದು ತಡ ಆದ್ರೆ? ಇದರಲ್ಲಿ ಅಂತ ಸಮಸ್ಯೆ ಏನಿಲ್ಲ, ತುಂಬಾ ತಡ ಆದ್ರೆ ಆ ತರ ಸಮಸ್ಯೆ ಬರ್ತದೆ. ಸೊ ಹಾಗಾಗಿ ನಾವು ಆದಷ್ಟು ಅದನ್ನ ಸರಿಯಾದ ಹಂತದಲ್ಲಿ ಕಟಾವು ಮಾಡೋದು ಬಹಳ ಮುಖ್ಯ ಆಗಿರ್ತದೆ. ಎಲೆಗಳೆಲ್ಲ ಉದುರಿಸಿದಾಗ, ಕಾಯಿಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿದಾಗ ನಾವು ಅದನ್ನ ಕತ್ತರಿಸಿ ಬಡಿಬೇಕಾಗ ಕಟಾವು ಮಾಡಿ ಬಡಿಬೇಕಾಗ್ತದೆ. ರೈತ ಬಾಂಧವರೇ, ತಮಗೆ ಈ ಸೋಯಾ ಅವರೆಯ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಟಿ ಓಂಕಾರಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9590731123. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9590731123. ತುಂಬ ಸಂತೋಷ ಡಾಕ್ಟರ್ ಓಂಕಾರಪ್ಪ ಅವರು, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸೋಯಾ ಅವರಿಯ ಒಂದು ಬೆಳೆಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತು ನಾವು ಅಧಿಕ ಇಳುವರಿಯನ್ನು ಪಡಿಬೇಕಾದ್ರೆ ಯಾವ್ಯಾವ ರೀತಿಯಾದಂಥ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ಸೂರ್ಯಕಾಂತಿ ಬೆಳೆ ಇಟ್ಟ 15-20 ದಿನದಲ್ಲಿ ಒಂದು ಗುಣಿಗೆ ಒಂದು ಸದೃಢವಾದ ಸಸಿಯನ್ನು ಮಾತ್ರ ಉಳಿಸಿಕೊಂಡು ಹೆಚ್ಚುವರಿ ಸಸಿಗಳನ್ನು ಸಕಾಲದಲ್ಲಿ ತೆಗೆದುಹಾಕಬೇಕಾಗತ್ತೆ. ಇದರಿಂದ ಸೂರ್ಯಕಾಂತಿ ಗಿಡಗಳು ದೃಢವಾಗಿ ಬೆಳೆದು ಕಾಳು ಗಟ್ಟಿಯಾಗಿ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮಧ್ಯಂತರ ಬೇಸಾಯವನ್ನು ಬಿತ್ತನೆಯಾದ ಸುಮಾರು 30-40 ದಿನದ ಒಳಗಾಗಿ ನಾವು ಮಾಡಬೇಕಾಗತ್ತೆ. ಜೊತೆಗೆ ಸಸಿಗಳಿಗೆ ಮಣ್ಣನ್ನು ನಾವು ಹೆರಾಕಬೇಕಾಗತ್ತೆ. ಇದರಿಂದ ಗಿಡಗಳು ಮುಂದೆ ತೆನೆಗಳ ಭಾರದಿಂದ ನೆಲಕ್ಕೆ ಬೀಳದನ್ನು ತಪ್ಪಿಸಬಹುದು. ಶಿಫಾರಸು ಮಾಡಿದ ಪ್ರಮಾಣದ ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂನಷ್ಟು ಸತ್ಮಿನ ಸಲ್ಫೇಟನ್ನು ಬಳಸೋದ್ರಿಂದ ಸೂರ್ಯಕಾಂತಿಯ ಕಾಳು ಮತ್ತು ಎಣ್ಣೆ ಇಳುವರಿಯನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ಇದೇ ರೀತಿ ಬೋರಾನ್ ಲಘು ಪೋಷಕಾಂಶವನ್ನು ಬೋರಾಕ್ಸ್ ರೂಪದಲ್ಲಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಹೂ ಅರಳುವಂಥ ಹಂತದಲ್ಲಿ ತೆನೆಯ ಮೇಲೆ ಸಿಂಪರಣೆ ಮಾಡೋದ್ರಿಂದ ಕಾಳು ಕಟ್ಟುವಿಕೆ ಜಾಸ್ತಿಯಾಗೋದರ ಜೊತೆಗೆ ಕಾಳಿನ ತೂಕ ಮತ್ತು ಇಳುವರಿಯನ್ನು ನಾವು ಹೆಚ್ಚು ಮಾಡಬಹುದು. ಬಿತ್ತನೆಯಾದ ನಂತರ ನೀರನ್ನು ಹವಾಗುಣ ಮತ್ತು ಮಣ್ಣಿನ ಗುಣಗಳಿಗೆ ಅನುಗುಣವಾಗಿ ಅಗತ್ಯಕ್ಕೆ ತಕ್ಕಂತೆ ಕೊಡಬೇಕಾಗತ್ತೆ. ಕಪ್ಪು ಮಣ್ಣಿನಲ್ಲಿ 15-20 ದಿನಗಳಿಗೊಮ್ಮೆ, ಕೆಂಪಣ್ಣಲ್ಲಿ 8-10 ದಿನಕ್ಕೊಂದು ಆವೃತ್ತಿಯಂತೆ ನಾವು ನೀರನ್ನು ಕೊಡಬೇಕಾಗತ್ತೆ. ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಬೆಳೆಯ ಮುಖ್ಯ ಹಂತಗಳಾದಂಥ ಮೊಗ್ಗಿನ ಹಂತ, ಹೂ ಬಿಡುವಂಥ ಹಂತ ಮತ್ತು ಕಾಳು ಕಟ್ಟುವಂಥ ಸಮಯದಲ್ಲಿ ನೀರಿನ ಅಭಾವ ಆಗದಂತೆ ನೋಡ್ಕೋಬೇಕಾಗತ್ತೆ. ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡಿದ ಸುಮಾರು 30-35 ದಿನದಲ್ಲಿ ಶಿಫಾರಸು ಮಾಡಿದ ಸಾರಜನಕದಲ್ಲಿ, ಅಂದರೆ ನೀರಾವರಿಗೆ ಸಾಧಾರಣವಾಗಿ ನಾವು 36 ಕಿಲೋಗ್ರಾಂನಷ್ಟು ಈ ಸಾರಜನಕವನ್ನು ಶಿಫಾರಸು ಮಾಡ್ತೀವಿ. ಖುಷ್ಕಿಗಾದರೆ 15 ಕಿಲೋಗ್ರಾಂನಷ್ಟು ಶಿಫಾರಸು ಮಾಡ್ತೀವಿ. ಇದರಲ್ಲಿ ನಾವು ಅರ್ಧ ಭಾಗ, ಅಂದರೆ ಉಳಿದ ಅರ್ಧ ಪ್ರಮಾಣ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಪ್ರಾರಂಭದಲ್ಲಿ ಬಿತ್ತನೆ ಮಾಡುವಂಥ ಸಮಯದಲ್ಲಿ ಅರ್ಧ ಭಾಗವನ್ನು ನೀಡಿರ್ತೀವಿ. ಇನ್ನು ಸೂರ್ಯಕಾಂತಿ ಬೆಳೆನಲ್ಲಿ ಎಲೆ ತಿನ್ನುವಂಥ ಕೀಟಗಳು ಕಾಣಿಸ್ಕೊಂಡ್ರೆ 1 ಮಿಲಿಲೀಟರ್ನಷ್ಟು ಸೈಪರ್ಮೆಥ್ರಿನನ್ನು ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಬೆಳೆಗೆ ಸಿಂಪರಣೆ ಮಾಡಬೇಕಾಗತ್ತೆ. ತೆನೆ ಹಂತದಲ್ಲಿನ ಬೆಳೆಗೆ ತೆನೆ ಕೊರಕ ಕಾಣಿಸ್ಕೊಂಡ್ರೆ ತೀವ್ರವಾಗಿ ನಷ್ಟವನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಾವು 5% ಬೇವಿನ ಬೀಜದ ಕಷಾಯವನ್ನು ಸೂರ್ಯಕಾಂತಿ ಬಿತ್ತನೆಯಾದ 40 ಮತ್ತು 55 ದಿನದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಪರಾಗಸ್ಪರ್ಶ ಕೆಲಸ ನಡೆಯುವಂಥ ಹಂತದಲ್ಲಿ, ವಿಶೇಷವಾಗಿ ಹೂ ಬಿಟ್ಟಿರುವಂಥ ಒಂದು ಹಂತದಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳ ಸಿಂಪರಣೆ ಅಥವಾ ಧೂಳೀಕರಣವನ್ನು ಮಾಡಬಾರದು. ಏಕೆಂದರೆ ಈ ಸಂದರ್ಭದಲ್ಲಿ ಜೇನುಹುಳುಗಳ ಚಟುವಟಿಕೆ ಹೆಚ್ಚಾಗಿರುತ್ತೆ. ಅವು ಸ್ವಾಭಾವಿಕವಾಗಿಯೇ ಪರಾಗಸ್ಪರ್ಶವನ್ನು ಮಾಡ್ತಾ ಇರ್ತವೆ. ನಾವು ಕೀಟನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಅವುಗಳ ಚಟುವಟಿಕೆಗೆ ತೊಂದರೆ ಆಗುತ್ತೆ. ಬೆಳೆ ಬಹುತೇಕ ಹೂವಿನ ಹಂತದಲ್ಲಿರುವಾಗ ಕೈಯಿಂದ ಕೃತಕ ಪರಾಗಸ್ಪರ್ಶ ಕಾರ್ಯ ಮಾಡೋದು ಅತ್ಯವಶ್ಯಕ. ಇದರಿಂದ ಬೆಳೆನಲ್ಲಿ ಸಾಮಾನ್ಯ ಇಳುವರಿಗಿಂತ 20-25% ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು. ಇನ್ನು ಕೈಯಿಂದ ಕೃತಕ ಪರಾಗಸ್ಪರ್ಶವನ್ನು ಮಾಡುವಂಥ ವಿಧಾನಕ್ಕೆ ಬಂದರೆ, ಬೆಳೆ ಹೂವಿನ ಒಂದು ಹಂತದಲ್ಲಿರುವಾಗ ಪ್ರತಿದಿನ ಬೆಳಗ್ಗೆ 8-10 ಗಂಟೆವರೆಗೂ ತಂಪೊತ್ತಿನಲ್ಲಿ ಕೈಗೆ ಒಂದು ಬಟ್ಟೆಯನ್ನು ಸುತ್ತಕೊಂಡು ಪ್ರತಿ ಹೂವಿನ ಮೇಲೆ ಮೃದುವಾಗಿ ಕೈಯಾಡಿಸಬೇಕು. ಈ ಕೆಲಸವನ್ನು 1 ವಾರದ ಕಾಲ ಪ್ರತಿದಿನವೂ ತಪ್ಪದೇ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಬರೋದಕ್ಕೆ ಅನುಕೂಲವಾಗುತ್ತೆ. ಅಂದರೆ ಇದರಿಂದ ಪರಾಗಸ್ಪರ್ಶ ಚೆನ್ನಾಗಿ ಕಾಳು ಕಟ್ಟೋದು ಉತ್ತಮವಾಗುತ್ತೆ. ಎಲೆಗಳ ತಳಭಾಗದಲ್ಲಿ ಗುಂಪು ಗುಂಪಾಗಿ ಕಾಣಿಸ್ಕೊಳ್ಳುವಂಥ ಬಿಹಾರದ ಕಂಬಳಿ ಹುಳು ಮತ್ತು ತಂಬಾಕಿನ ಕತ್ತರಿ ಹುಳುಗಳ ಮೊಟ್ಟೆ ಮತ್ತು ಮರಿ ಹುಳುಗಳನ್ನು ಎಲೆಗಳ ಸಮೇತ ಕಿತ್ತು ನಾಶ ಮಾಡೋದ್ರಿಂದ ಈ ಕೀಟಗಳ ಹರಡುವಿಕೆಯನ್ನು ನಿಯಂತ್ರಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಥವಾ ತಾಲೂಕು ಮಟ್ಟದಲ್ಲಿರುವಂಥ ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬಹುದು. ಕಿಸಾನ್ ಕಾಲ್ ಸೆಂಟರ್ 1800